ನಿಮಗೆ ಈ ಒಕ್ಕಲತನದ ಅನುಭವಗಳು ಯಾವಾಗ್ಲಿಂದ ಶುರು ಆಯ್ತು? ಸಾಲೆ ಬಿಟ್ಟಿದ್ದು ಮತ್ತೆ ಒಕ್ಕಲ್ತನಕ ನಿಂತ್ಬಿಟ್ಟಿವಿ ಸರ್ ನಾವು. ಮತ್ತೆ ಹಂಗ ಇರ್ತಾ ನಮ್ಮ ಅಪ್ಪ ಇದ್ದಾರೆ ಸರ್, ಇನ್ನು ಅವಾಗ ಮಾಡ್ಕೊಂತ ಕಲಿಸಿದ್ರೆ ಮತ್ತೆ ಹಂಗ ಮಾಡ್ಕೊಂತ ಅದನ್ನ ತಂದೆರ್ ಜೊತೆಗೆಲ್ಲ ಹೋಗ್ತಿದ್ವಿ ಸರ್, ಅದನ್ನ ಅವಲಂಬನೆ ಆಗ್ಬಿಟ್ಟಿವಿ ಸರ್. ಏನ್ ಮಾಡ್ತಿದ್ರೆ ಅವಾಗೆಲ್ಲ ಹೆಚ್ಚಾಗಿ ಹೊಲದಲ್ಲಿ? ಅವಾಗ ತರಕಾರಿ ಮಾಡ್ತಿದ್ರು ಸರ್ ನಮ್ಮ ಅಪ್ಪರ ಕಾಲದ ಅವ್ ಮೊದ್ಲಾಗಿದ್ದ, ಅದು ಕುಪ್ಲಿಬಾಯಿ ಅಂತ ಇತ್ತು ಸರ್ ಮೊದ್ಲ ನಮ್ದು, ಅದ ನೀರಾವರಿ ಮ್ಯಾಗ ತೆಗೆದು ಅದರಲ್ಲೇ ತರಕಾರಿ ಬೆಳೀತಿದ್ದೆ ಸರ್. ಕಪ್ಲಿ ಬಾವಿ ಅಂದ್ರೆ ಏನು, ಹೇಗಿತ್ತು ಅದು, ಅದು ಸ್ವರೂಪ ಹೇಗೆ? ಅದು ಮೊದ್ಲಾಗ ಚರ್ಮದ ಸರ್, ತೊಗಲಿಂದ ಇರುತ್ತೆ ಸರ್, ಅದನ್ನ ಎತ್ತಿಲ್ಲೇ ನೀರು ತುಂಬಿಸ್ಕೊಂಡು ಎತ್ತಿಲ್ಲೇ ಮ್ಯಾಕ್ ಹಾಕಿಂದ ನೀರು ಹೊಲ ಕರೆಸ್ತದ್ರಿ ಸರ್. ಹೌದಾ? ಹಾ ಸರ್. ಎಲ್ಲಿಂದ ನೀರು, ಎಲ್ಲಿಂದ? ಬಾವಿಯಿಂದ ಸರ್, ಬಾವಿಯಿಂದ ಸರ್. ಅವಾಗ ಕರೆಂಟ್ ಒಂದು ಏನು ಇದ್ದಿಲ್ಲ ಸರ್. ಆಮೇಲೆ ಇತ್ತೀಚೆಗೆ ಕರೆಂಟ್ ಬಂದಿಂದ ಮತ್ತೆ ಪಂಪ್ ಸೆಟ್ ಮಾಡಿದ್ರು ಸರ್, ಅದಕ್ಕೆ ಒಂದು ಮ್ಯಾಗಳ ಮೋಟರ್ ಹಾಕಿ ಆಮೇಲೆ ಅದು ನೀರು ಹೋದವು ಸರ್. ಮತ್ತೆ ಬೋರ್ವೆಲ್ ಹಾಕ್ಸಿದೆ ಸರ್, ಆ ಬೋರ್ವೆಲ್ ಇದ್ದ ಈಗ ನೀರು ಸಿಕ್ಕ ಸರ್, ಅದರಲ್ಲಿದ್ದ ಈಗ ನೀರಾವರಿ ಮಾಡ್ತೇವೆ ಸರ್. ಅಂದ್ರೆ ಹಳೆ ಪದ್ಧತಿ ಇದೆ ಕಪ್ಲಿ? ಹಾ, ಹಳೆ ಪದ್ಧತಿ. ಈಗ ಬಾವಿ ಐತಿ ಸರ್, ಇನ್ನು ಮುಚ್ಚಿಲ್ಲ ಸರ್ ನಾವು. ಈಗ ಅದು ಮಳೆ ಇರಲಾರ್ದಕ್ಕೆ ನೀರಿಲ್ಲ ಸರ್. ಆದ್ರೆ ಈಗ ಪಂಪ್ ಸೆಟ್ ಹಾಕ್ಬಿಟ್ರೆ? ಇಲ್ಲ ಸರ್, ಬೇರೆ ಕಡೆಗೆ ಹಾಕ್ಸಿವಿ ಸರ್, ಬೋರ್ವೆಲ್. ಬೋರ್ವೆಲ್ ಹಾಕ್ಸಿದ್ರೆ? ಹಾ ಸರ್. ಈ ಬಾವಿ ನೀರು ಬಳಸಲ್ವಾ? ಬಾವಿ ನೀರು ಇಲ್ಲ ಸರ್, ನೀರಿಲ್ಲ ಸರ್. ಈಗಿಲ್ಲ? ಈಗಿಲ್ಲ ಸರ್. ಕಪ್ಲಿ ಬಾವಿಗೆ ಎತ್ತುಗಳನ್ನ ಕಟ್ಟಿ ಎಳಿತಿದ್ರು? ಹಾ ಸರ್, ಎತ್ತು ಕಟ್ಟಿ ಮ್ಯಾಕ ಜಗ್ಸ ಸರ್, ಏಣಿತರ ಅದು. ಅದು ಬಂದು ಇಲ್ಲಿ ಕಡೆಗೆ ಸುರುವಿನ ಸರ್, ಹೊಲಕ್ಕೆ ಹೋಗಿ ಹರಿಸ ಸರ್ ಒಬ್ರು. ಹಾ, ಕಾಲ್ಯ ಹ್ಞೂನ್ರಿ, ಕಾಲ್ಯ ಮಾಡ್ತದೆ ಸರ್. ಅದು ನೀರು ಹರ್ಕೊಂಡು ಹೊಲಕ್ಕೆ ಹೋಗೋದ್ ಸರ್, ಅದು ಮತ್ತೆ ಅದನ್ನ ಒಳಗೆ ಬಿಡೋದ್ ಸರ್, ಮತ್ತೆ ತುಂಬ್ಕೊಂಬರಾಗ ಮತ್ತೆ ಎತ್ತು ಕಟ್ಟಿ ಮುಂದೆ ಕೊಡ ಸರ್, ನೀರು ಜಗ್ಗ ಕೊಡ ಜಗ್ಗಿದಂಗೆ ಸರ್ ಆತರ. ಹಾ ಸರ್. ಎಷ್ಟು ಎಕರೆವರೆಗೂ ಮಾಡ್ಲಿಕ್ಕೆ ಸಾಧ್ಯ ಇತ್ತು ಅವಾಗ? ಅವಾಗ ಸರ್ ಸ್ವಲ್ಪ ಅಂದ್ರೆ ನಮ್ಮ ಮಣ್ತಂಬ್ರಿ ಎಲ್ಲಾರು ನಾವು ಮಾಡ್ಕೊಂತಂದ್ರೆ ಸರ್ ಒಂದ್ 10 ಎಕರೆನು ಮಾಡ್ಯಾರ ಸರ್ ಅವಾಗ. ಹ್ಞೂ ಸರ್. ಆ ನೀರಾವರಿಯಲ್ಲಿ ಈಗ ಅವ್ರ ಒಂದಿನ ಅವ್ರೊಂದು ನಾವು ಒಂದಿನ ಹಿಂಗೆ ಕಟ್ಕೊಂತ ಎಲ್ಲರಿಗೆ ನೀರು ಸರಿ ಹಾಕತ್ ಸರ್. ಅವು ಹತ್ರನೂ ಇರ್ತದೆ ಸರ್, ನೀರು ಭಾಳ ಇರ್ತದ ರೀ, ಎಷ್ಟು ಹೊಡೆದ್ರೂ ಕಮ್ಮಿ ಹಾಕಿದ್ದಿಲ್ಲ. ಅದ ಸೆಲಿನ ಬರ್ತದೆ ಸರ್, ಅಷ್ಟು ನೀರು ಇರ್ತಾರೆ ಬಾವಿ. ಅದು ಈಗ ಬೋರ್ವೆಲ್ ಆದಾಗಿದ್ದ ನೀರು ಮಳೆ ಆಶ್ರಿತ ಕಮ್ಮಿ ಆಗಿಬಿಟ್ಟವಲ್ಲ ಸರ್, ಹಂಗಾಗಿ ನೀರು ಕಮ್ಮಿ ಆಗಿಬಿಡ್ತೀರ. ಅದು ಮತ್ತೆ ಬೋರ್ವೆಲ್ ಮಾಡ್ಕೊಂಡು ಅವ್ರವ್ರ ಅಷ್ಟು ಬೋರ್ವೆಲ್ ಮಾಡ್ಕೊಂಡು ನೀರಾವರಿ ಮಾಡ್ಕೊಂಡ್ ಸರ್ ನಮ್ಮ ಹೊಲದಲ್ಲಿ. ಅಂದ್ರೆ ಕೊಳವೆ ಬಾವಿ ಆದಾಗಲಿಂದ ಅಂದ್ರೆ ಈ ತೆರೆದ ಬಾವಿಗಳು ಕಮ್ಮಿ ಆಗಿಬಿಟ್ಟಿದೆ. ಹಾ ಸರ್, ಎಲ್ಲ ನೀರು ಹೋಗಿದೆ. ಹೋಗ್ಬಿಟ್ಟ ಸರ್, ಹೋಗ್ಬಿಟ್ಟವ್ರ. ನಿಮ್ಮ ತಂದೆಯವ್ರ ಕಾಲಕ್ಕೆ ಏನೇನು ಬೆಳೀತಿದ್ರು ನಿಮ್ಮ ಭೂಮಿಯಲ್ಲೆಲ್ಲ? ಜಾಸ್ತಿ ಅಂದ್ರೆ ತರಕಾರಿ ಸರ್, ಗಜ್ಜರಿ, ಗೆಣಸು, ಆಮೇಲೆ ಉಳ್ಳಾಗಡ್ಡಿ, ಹೀರಿಕಾಯಿ, ಕುಂಬಳಕಾಯಿ ಇಂಥವೆಲ್ಲ ತರಕಾರಿ ಬೆಳೀತಿದ್ರು ಸರ್. ಅದು ಹೆಚ್ಚಾನೆಚ್ಚು ಅವ್ರ ಸಂತಿಗೆ ಅವ್ರ ಹೋಗಿ ಬಂಡಿಯಲ್ಲಿ ಹೊಡ್ಕೊಂಡು ಹೋಗಿ ಮಾರ್ಕೊಂಬರ್ತದ್ರಿ ಸರ್. ಅವಾಗ ಅವ್ರ ಊಟ ನಾವು ಸಣ್ಣ ಸಣ್ಣವರಿದ್ದಾಗ ಹೋಗಿವ್ರಿ ಸರ್. ಮತ್ತೆ ಹ್ಞೂ ಸರ್, ಈಗ ಇತ್ತೀಚೆಗೆ ನಿಮ್ ಸಂತೆ ಎಲ್ಲಿ? ಅವಾಗ ಸಂತೆ ಕೊಪ್ಪಳ ಸರ್. ಅವಾಗ ಅವನ್ರಿ ಕನಿಗಿರಿ ಹೋಗಿದ್ರು ಸರ್ ಅವಾಗ. ಮತ್ತೆ ಊರಾಗೆಲ್ಲ ಮಾರ್ತದ್ರಿ ಅವಾಗ ಕಾಳಿಗೆ, ಪಾವು ಕಾಳಿಗೆ ಇಷ್ಟು ಗೆಣಸು, ಇಷ್ಟು ಗಜ್ರಿ, ಹಿಂಗೆಲ್ಲ ಊರಾಗ ತೆಲಿಗೆ ಒತ್ತು ಮಾರಿ ಬಿಡ್ತದ್ರಿ. ಈಗ ಮಾರ್ಕೆಟಿಂಗ್ ಅಲ್ಲೇದಲ್ಲೇ ಆಗ್ಬಿಟ್ಟ ಸರ್ ಸಂತಿ, ಹಂಗೆ ಹೋಗಿ ಸಂತಿಗೆ ಹೋಗಿ ತರ್ಬೇಕಂತ ಏನಿದ್ದಲ್ರಿ. ಈಗ ಒತ್ಕೊಂಡ ಮಾರಿಬಿಡ್ತದ್ರಿ ನಮ್ಮ ತಾಯಾರೆಲ್ಲರ, ಇವರೆಲ್ಲ ಸಂತಿಗೆಲ್ಲ ಹೋಗ್ಯಾರ ಅದ್ರಿ. ಮತ್ತೆ ಅವ್ರು ಮಾರ್ಕೊಂಡ್ ಅವಾಗೆ ಕಾಳು ಕಡೆಗೆ ತರಕಾರಿ ಕೊಡ್ತದ್ರಿ ಸರ್ ಅವಾಗ. ಹ್ಞೂ ಸರ್, ಒಂದು ಪಾವು ಕಾಳಿಗೆ ಒಂದಿಷ್ಟು ಸರ್ ತರಕಾರಿ ಕೊಡ್, ಗೆಣಸು, ಗಜ್ರಿ ಹಿಂಗತ್ತೆಲ್ಲ ಕೊಡ್ತದ್ರಿ ಸರ್. ಉಳ್ಳಾಗಡ್ಡಿ ಆಗ ಮತ್ತೆ ಮಾರ್ಕೆಟಿಗೆ ಹೋಗೋದು ಕಮ್ಮಿ ಸರ್ ಅವಾಗ. ಆದ್ರೆ ಈಗ ಜಾಸ್ತಿ ಬೆಳೆದ್ರೆ ಹೋಯ್ತೀವಿ ಸರ್ ನಾವು. ಈಗ ಬೆಳಿತೀವಲ್ರಿ, ಈಗ ಹೋಯ್ತೀವಿ ರೀ. ನಾವ ಬೀಜ ಮಾಡ್ಕೊಂತ ಸರ್, ಈರುಳ್ಳಿ ಬೀಜನ, ಈರುಳ್ಳಿ ಬೀಜ ನಾವು ಮಾಡ್ಕೊಂತ ಸರ್. ಈಗ ನಿಮ್ಮ ಕೃಷಿಯಲ್ಲಿ ಅಂದ್ರೆ ನೀವೇ ಮುಂದೆ ನಿಂತು ಎಲ್ಲ ನಿರ್ಧಾರಗಳನ್ನ ನೀವೇ ಮಾಡ್ತೀರಾ ಹೇಗೆ? ಹೌದು ಸರ್, ನಾವೇ ಮಾಡ್ತೇವೆ ಸರ್. ಏನ್ ಬೆಳಿಬೇಕು, ಮುಂದೆ ಏನ್ ಮಾಡ್ಬೇಕು, ಎಲ್ಲ ನಿರ್ಧಾರಗಳು ನಿಮ್ದೇನಾ? ನಮ್ದೇ ಸರ್, ನಮ್ದೇ. ನಿಮ್ ತಂದೆಯವರು ಇಲ್ರಿ? ಹೇಳ್ತಿದ್ರೆ ನಮ್ಮ ತಂದೆಯವ್ರು ಇಲ್ಲ ಸರ್, ಈಗಿಲ್ಲ ಸರ್, ತೀರ್ಕೊಂಡಾರ. ಎಷ್ಟು ವರ್ಷ ಆಯ್ತು? ಈ ಒಂದು 8-10 ವರ್ಷ ಆತು ಸರ್ ಅಲ್ಲೇ ತೀರ್ಕೊಂಡೆ. ನಿಮ್ದೆಲ್ಲ ಕೂಡು ಕುಟುಂಬನ? ಈಗ ನೀವು? ನಾವೊಬ್ರೆ, ನಮ್ಮ ಮನೆಯಾಗ ನಾವು. ನಿಮ್ಮ ಸಹೋದರಿಯರೆಲ್ಲ ಮದುವೆ ಮಾಡ್ಕೊಂಡು ಕೊಟ್ಬಿಟ್ರಿ ಸರ್ ಅವಾಗ? ಈಗ ನಾವೊಬ್ರೇ ರೀ, ನಮ್ಮ ಹೆಣ್ಮಕ್ಳು, ನಾವು, ನಮ್ಮ ಮಕ್ಳು ಅದಾರ ಸರ್. ನಾವು ನಮ್ಗೇನು ಕೆಲಸ ಮಾಡ್ಬೇಕು ನಾವು ಮಾಡ್ಕೊಂತ ಹೋಗ್ತೀವಿ ಸರ್. ಈಗ ಯಾವುದೇ ಕೃಷಿ ಏನೇ ಮಾಡಲಿ ಹಣಕಾಸಿನ ಅಗತ್ಯ ಭಾಳ ಇರ್ತದೆ. ಹ್ಞೂ ಸರ್, ಆರಂಭದಿಂದಲೂ ದುಡ್ಡು ಬೇಕಾಗ್ತದೆ. ಹೌದು ಸರ್, ಬೀಜ ಖರೀದಿ ಮಾಡೋದ್ರಿಂದ ಹಿಡಿದು ಔಷಧಿಗಳಿಗೆ ಅಂತ ಅದಕ್ಕೆ ಇದಕ್ಕೆ ಅಂತೇಳಿ ಇರ್ತದೆ. ಈ ಹಣಕಾಸಿನ ಹೊಂದಾಣಿಕೆ ಏನೆಲ್ಲ ಹೇಗೆ ಮಾಡ್ತೀರಿ ನೀವೆಲ್ಲ ಸರ್? ಹಣಕಾಸು ಹೊಂದಾಣಿಕೆ ಅಂದ್ರೆ ಈಗ ಮೆಕ್ಕೆಜೋಳ, ಇವು ಸಜ್ಜಿ ಇವೆಲ್ಲ ಬರ್ತಾವೆ ಸರ್, ಅವು 6 ತಿಂಗಳು ಪೀಕಲ್ರಿ. ಅವಾಗ ಅಂಗಡಿಗೆ, ದಲ್ಲಾಳಿ ಅಂಗಡಿಗೆ ಹೋಗವ್ರಿ, ಸಣ್ಣ ಪುಟ್ಟ ಖರ್ಚು ಇದ್ದಾಗ ಅಂಗಡಿ ಕಾಡಿಗೆ ಇಸ್ಕೊಂಬರ್ತೇವ್ರಿ. ಮತ್ತು ನಾವು ತರಕಾರಿ ಮರಿದು ಅದ್ರದ್ದು ಇದಕ್ಕೆ ಸಸಿಗೆ ಮತ್ತು ಬೀಜಕ್ಕೆ ಇವಕ್ಕೆ ನಾವು ಬೀಜ ಆಲ್ಮೋಸ್ಟ್ ಆಲ್ ಕೊಂಡೋದು ಕಮ್ಮಿ ಸರ್. ಈರಿ ಬೀಜ ಆಯ್ತು, ಬೆಂಡೆಕಾಯಿ ಬೀಜ ಆಯ್ತು, ಇವು ನಾವು ಬೀಜ ನಮ್ಮ ಹಿಡಿತೀವಿ ಸರ್. ಉಳ್ಳಾಗಡ್ಡಿ ಬೀಜ, ಹುಂಚಿಕ್ಕಿನ ಬೀಜ ಇವೆಲ್ಲ ನಮ್ಮ ಸಿಗ್ತಾವೆ ಸರ್ ನಮ್ಮ ಕಡೆಗೆ. ನಾವು ಅಲ್ಲೇ ಅಲ್ಲೇದಲ್ಲೇ ಹಿಂದೆ ನೀರು ಕಟ್ಟ ಹಿಂದೆ ಹೋಗಿ ನಿಂದಿರ್ತಾವೆ ಸರ್ ಮಡವಾಯಿ ಕಡೆಗೆ, ಅಲ್ಲೇ ಉರಿಸ್ಕೊಂಡು ಅಲ್ಲೇ ಬೀಜ, ಕುಂಬಳಕಾಯಿ ಬೀಜ ಯಾವ ಆಲ್ಮೋಸ್ಟ್ ಆಲ್ ಬೀಜ ಸಿಗ್ತಾವೆ ಸರ್. ಆ ಬೀಜನ ನಾವು ಮತ್ತೆ ಬೀಜ ಮಾಡ್ಕೊಂಡು ಮತ್ತೆ ತಯಾರು ಮಾಡ್ತೇವೆ. ಬಿತ್ತನೆಗೆ ಅವನ್ನೇ ಮಾಡ್ಕೊಂತೇವೆ ಸರ್. ತಂದ್ರೆ ಮೆಕ್ಕೆಜೋಳ ತರ್ತೇವೆ ಸರ್. ಈಗ ಹೈಬ್ರಿಡ್ ಜೋಳ ಸ್ವಲ್ಪ ಕೊನೆ ತಿನ್ನೋ ಖರ್ಚಿಗೆ ಅಂತ ಸ್ವಲ್ಪ ಹಾಕ್ಯಂತವ್ರಿ, ಅವನು ತಂದ್ಬಿಡ್ತೇವೆ ಸರ್ ಮಾರ್ಕೆಟಿಂಗ್ನಾಗ.

ಅಂದರೆ ನೀವು ಹೇಳೋ ಪ್ರಕಾರ ವಾರಕ್ಕೆ 1,000 ರೂಪಾಯಿ ಅಂದರೆ ತಿಂಗಳಿಗೆ 1,500 ಅಂದರೆ ತಿಂಗಳಿಗೆ 6,000 ಇಷ್ಟೇ ಆದಾಯನ ಅಂತ ನಾನು ಕೇಳ್ತಿರೋದು. ಆಗತ್ತಾಗತ್ತೆ ಸರ್, ಅಷ್ಟಾಗುತ್ತೆ ಸರ್. ಈಗ ಸೊಪ್ಪು ಅದೆಲ್ಲ ದಿನ ದಿನ ಮಾರಾಟ ಮಾಡ್ತೀರಿ ಅದೆಲ್ಲ? ದಿನ ಒಯ್ತಾರೆ ಸರ್, ಒಯ್ಯಾರ ನಾವು ಇಲ್ಲಿ ಸ್ಕೂಲಿಗೆ ಸ್ವಲ್ಪ ಕೊಡ್ತೀವಿ ಸರ್, ಅದು ಮತ್ತೆ ರೇಟ್ ಕಮ್ಮಿ ಸರ್. ನಾವು ಕಂಡೀಷನ್ ಆಗಿ ಮಾರ್ಕೆಟಿಂಗ್ ಹೋಗಿ ಒಂದು ಸೀಡ ನಾವು 10 ರೂಪಾಯಿಗೆ ಒಂದು ಅಂತೇಳಿ ಮಾರಾಗಲ್ಲ ಸರ್. ಮತ್ತೆ ಇಲ್ಲಿ ಮನೆಗೆ ನಮ್ಮ ಊರಾಗ ಸ್ವಲ್ಪ ಹಂಗ ಕಮ್ಮಿ ರೇಟಿಗೆ ಹಂಗೆ ಕೊಟ್ಬಿಡ್ತೇವೆ ಸರ್. ಅದು ದಿನ ಒಂದು ಅದು 300-400 ರೂಪಾಯಿ ಆಗತ್ತೆ ಸರ್. ಈಗ ಹನುಮಂತಪ್ಪ ಒಬ್ಬ ರೈತ, ಹಾಂ ಸರ್, ಒಂದಿಷ್ಟು ಒಂದು 4 ಎಕರೆನೋ 3 ಎಕರೆನೋ ಭೂಮಿ ಇದೆ, ಒಂದಿಷ್ಟು ನೀರಿನ ಸಂಪನ್ಮೂಲ ಚೆನ್ನಾಗಿದೆ ಅನ್ನೋದಾದರೆ ಅವನು ಧೈರ್ಯದಿಂದ ಸುಸ್ಥಿರವಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ನಿಮ್ಮ ಅನುಭವದ ಪ್ರಕಾರ ಹೇಳಿ? ಐತ್ ಸರ್. ಯಾಕಂದ್ರೆ ಸರ್ ತರಕಾರಿ ಒಂದಂದ್ರೆ ದಿನ ರೊಕ್ಕ ನೋಡ್ಬೋದು ಸರ್, ಅವ್ರು ಅದನ್ನ ಅವಲಂಬನೆ ಮಾಡ್ಕೊಂಡ್ರೆ. ಈಗ ಇವು ಮಾವು ಇವನ್ನೆಲ್ಲ ಹಾಕ್ತಾರೆ ಬಿಡಿ ಸರ್, ಹಾಕಿದ್ರೆ ಅದು ಖರ್ಚು ಹಾಕ್ಬೇಕು ಸರ್, ಅವಷ್ಟು ಹಾಕಿ ಅದು ಮಾಡೋ ಕೆಪಾಸಿಟಿ ಅಂತಂದ್ರೆ ಅದ ಬೆಸ್ಟ್ ಸರ್. ವಾರ್ಷಿಕ ಇದ್ರದ ತೋಟಗಾರಿಕೆ ಇಲಾಖೆಯಿಂದ ಸಹಾಯ ತೊಗೊಂಡು ಅವನ್ನೆಲ್ಲ ಮಾಡ್ಕೊಂಡ್ರೂ ಅದಾರ ಸರ್. ಸೊ ನಾವು ತರಕಾರಿ ಅವಲಂಬನೆ ಆಗಿವೆ ಸರ್, ನಮ್ಮ ತರಕಾರಿನ ಜಾಸ್ತಿ ಇದ್ದಾರೆ. ಸರ್ ಈಗ ನಿಮ್ಮ ಜಿಲ್ಲೆ ಒಳಗಡೆಗೆ, ಹಾಂ ಸರ್, ಸಾವಯವ ಕೃಷಿಕರದ್ದು ಒಂದು ಗುಂಪು ಎಲ್ಲ ಆಗ್ತಾ ಇದೆ. ಆಗೈತೆ ಸರ್. ನೀವು ಅದರಲ್ಲೆಲ್ಲ ಭಾಗವಹಿಸ್ತಿದ್ದೀರಾ ಹೇಗೆ? ಸರ್ ಆಗೈತೆ ಸರ್, ನಾವು ಕೇಳಿದ್ರೆ ಅವರು ನಾವು ಹೆಸರು ನೋಂದಾಯಿಸಿದ್ವಿ, ಅದ್ರಾಗ ನಮ್ಮ ಮಾಹಿತಿಗೆ ಕೂಡ ನಾವು ಒಕ್ಕೀವಿ ರೀ. ಮಣ್ಣಿನ ನೋಡೆ ಮಾತುಕತೆ ಇವೆಲ್ಲ ನಮ್ಮ ಕೃಷಿ ಇಲಾಖೆಯಿಂದ ಇದು ಇಟ್ಟಾಗ ಒಕ್ಕೇ ಸರ್. ಅದ್ರ ನಮಗೆ ಒಬ್ಬರ ಆಗಿರ್ತೇವಲ್ಲ ಮಾಡ್ಕೊಳಕ್ ಆಗ್ಲಾರ್ದಕ್ಕೆ ಈಗ ಅದನ್ನ ಬಿಟ್ಟಿವಿ ಸರ್. ಹೇಳಿವ್ರಿ ಅಲ್ಲೇ ಅವ್ರಿಗೆ ಈ ಎರೆಹುಳದ ತೊಟ್ಟಿ ಒಂದು ಮಾಡಿಕೊಡ್ತು ಅಂತ ಅಂದಾರೆ ಸರ್. ಈರುಳ್ಳಿ ಶೆಡ್ ಒಂದು ಮಾಡ್ಕೊಂಡ್ರಿ ಸರ್ ತೋಟಗಾರಿಕೆ ಇಲಾಖೆಯಿಂದ. ಉಳಿದು ನಾವು ಬೀಜ ಅವನ್ನೆಲ್ಲ ಬಿತ್ತನೆ ಮಾಡಾಗ ತರ್ಬೇಕಂದ್ರೆ ಅಲ್ಲೇ ಆರೈಸ್ಕೆದಾಗ ತರ್ತೇವೆ ಸರ್. ಹಂಗಾಗಿ ಅವರು ನಿಮ್ಮ ಮುಂದಿನ ಪೀಳಿಗೆ ನಿಮ್ಮ ಮಕ್ಕಳಿಗೆ, ಹಾಂ ಸರ್, ಕೃಷಿಯನ್ನು ಕಲಿಸ್ಬೇಕು, ಇದರಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು ಕ್ರಮಗಳನ್ನು ಮಾಡ್ತಾ ಇದ್ದೀರಾ? ಅದ ಸರ್, ಮತ್ತೆ ಹೇಳಿ ಸರ್. ಈಗ ನಮ್ಮ ಹುಡುಗ ಪಿ ಯು ಸಿ ಓದ್ತದೆ ಸರ್, ಅವನು ಫೇಲ್ ಅಂದ್ರೆ 2 ಸತಿ ಕಟ್ಸಿದ್ರನ್ನ ಓದಿಸ್ಬೇಕಂತ ನಮಗೆ ಐತ್ರಿ, ನಾವು ಓದಿಸ್ಬೇಕಂತ ಇದು ಮಾಡಿದ್ವಿ. ಈಗ ಓದೋದಾಗಿಲ್ಲ ಅಂತೇಳಿ ಅಂದ್ಬಿಟ್ಟೆ ಸರ್, ಮತ್ತೆ ಆತ್ಮ ಮಾಡ್ಕೊಂಡ್ ತಗೊಂಡ್ರಿ. ಈಗ ನಮ್ಗೆ ನಮ್ಮ ಕೈಯಾಗ ಆತ್ಮ ಇರ್ತಾನೆ ಸರ್ ಮಗ. ಉಳ್ದಾರು ಇನ್ನೂ ಇಬ್ರು ಓದ್ತಾರೆ ಸರ್, ಅದಾರ ಸಣ್ಣರದಾರ ಓದ್ತಾರೆ ಸರ್ ಅವರು. ಈಗ ನನ್ನ ಮಗನು ನಾನು ಇಬ್ಬರು ನಮ್ಮ ಹೆಣ್ಮಕ್ಳು ಮಾಡ್ಕೊಂಡ್ ಹೋಗ್ತೀವಿ ಸರ್ ನಾವು ತರಕಾರಿನ ವ್ಯವಸಾಯನ. ಸರಿ ಸರಿ, ಒಳ್ಳೇದು ಹನುಮಂತಪ್ಪರೇ. ಹಾಂ ಸರ್. ಚಿಲಕ್ಮುಖಿ ಗ್ರಾಮದಲ್ಲಿ ತಾವು ಕೃಷಿಯನ್ನು ಮಾಡಿಕೊಂಡಿದ್ದೀರಿ. ನಮ್ಮ ಹೊಸಪೇಟೆ ಆಕಾಶವಾಣಿ ಕೇಂದ್ರದ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಎಲ್ಲ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕೃಷಿ ಅನುಭವ ಕುರಿತು ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ರೈತರಾದ ಶ್ರೀ ಸಣ್ಣ ಹನುಮಂತಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಈ ಸಂದರ್ಶನದ ಸಂದರ್ಶಕರು ಎಂ ಸೋಮೇಶ್ ಉಪ್ಪಾರ್ ಅವರು. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಹವಾಮಾನ ವರದಿ ಶಾಂತಪ್ಪ ದುತ್ತರಗಾವಿ ಅವರಿಂದ. ಸಮಸ್ತ ಎಲ್ಲ ಆಕಾಶವಾಣಿ ಕೇಳುವ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಶಾಂತಪ್ಪ ದುತ್ತರಗಾವಿ, ಹವಾಮಾನ ತಾಂತ್ರಿಕಾಧಿಕಾರಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಇವಾಗ ನಾನು ಮಳೆ ಮುನ್ಸೂಚನೆ ಮತ್ತು ಈ ಮಳೆ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಾವು ಇವಾಗ ಒಂದು ಹಿಂಗಾರಿನ ಹಂಗಾಮಿನ ಒಂದು ಬೆಳೆಗಳ ಆಲ್ಮೋಸ್ಟ್ ಒಂದು ಕಟಾವಿನ ಹಂತದಲ್ಲಿದ್ದೇವೆ. ಆಮೇಲೆ ಈ ಒಂದು ಕಟಾವಿನ ಹಂತದಲ್ಲಿ ನಮಗೆ ಹವಾಮಾನದ ಪರಿಸ್ಥಿತಿ, ಈ ಕಳೆದ ಒಂದು ವಾರದಲ್ಲಿ ಆದ ಒಂದು ಹವಾಮಾನ ಮತ್ತು ಮುಂದಿನ ನಮಗೆ ಲಭ್ಯವಿರುವ ಹವಾಮಾನದ ಮುನ್ಸೂಚನೆ, ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ತಾವುಗಳು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆ ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಇವಾಗ ಅತಿ ಉಷ್ಣತೆ ಸುಮಾರು 31-33 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಒಂದು ಸಾಧ್ಯತೆ ಇದೆ. ಅದೇ ರೀತಿ ಕಡಿಮೆ ಉಷ್ಣಾಂಶ ಅಂದರೆ ರಾತ್ರಿ ಉಷ್ಣಾಂಶ ಸುಮಾರು 16-17 ಡಿಗ್ರಿ ಸೆಲ್ಸಿಯಸ್ ನಮಗೆ ದಾಖಲಾಗುವ ಸಾಧ್ಯತೆ ಇದೆ. ಹಾಗೇನೆ ಒಂದು ಗಾಳಿಯು ಸುಮಾರು 7-11 ಕಿಲೋಮೀಟರ್ ಪ್ರತಿ ಗಂಟೆಗೆ ಬೀಸುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗೆ ನಮಗೆ ಮುಂದಿನ ಒಂದು ವಾರದಲ್ಲಿ ಎಲ್ಲಿ ಮಳೆ ಆಗುವ ಸಾಧ್ಯತೆಗಳು ತುಂಬಾನೇ ಕಡಿಮೆ ಅಂತ ಹೇಳಬಹುದು. ಹಾಗೇನೆ ನಾವು ಈಗ ಸಾಮಾನ್ಯವಾಗಿ ಜೋಳ ಮತ್ತು ಕಡಲೆ ಈ ರಾಶಿ ಆಗ್ತಾ ಇದಾವೆ. ಇನ್ನೊಂದು ಕೆಲವು ಒಂದು ವಾರದಲ್ಲಿ ಆಗ್ಬೋದು. ಸೊ ಆದ್ಮೇಲೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಸಾಮಾನ್ಯವಾಗಿ ಕಲ್ಲಂಗಡಿ ಬೆಳೆಯುವುದರಿಂದ ನಮ್ಗೇನಾಗುತ್ತೆ, ಒಳ್ಳೆ ಆದಾಯ ಪಡೆಯಬಹುದು. ಹಾಗಾಗಿ ಈಗ ಈ ಬೆಳೆ ಕಟಾವಾದ ನಂತರ ಬೆಳೆ ಅವಶೇಷವನ್ನು ಸುಡದೆ ಏನ್ ಮಾಡ್ಬೇಕು, ಅವೆಲ್ಲ ತಗೊಂಡು ನಾವು ಎರೆಹುಳ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ತಯಾರಿಸಲು ನಾವು ಉಪಯೋಗಿಸ್ಬೇಕಾಗುತ್ತೆ. ಈಗಲೇ ಕಟಾವು ಮಾಡಿದ ಒಂದು ಏನು ತೊಗರಿ ಆಗಲಿ ಇನ್ನಿತರ ಏಕದಳ ಮತ್ತು ದ್ವಿದಳ ಅಥವಾ ಎಣ್ಣೆ ಕಾಳುಗಳನ್ನ ಸರಿಯಾಗಿ ಒಣಗಿಸ್ಬೇಕಾಗತ್ತೆ. ಅಂದ್ರೆ ಈಗ ಏಕದಳ ಧಾನ್ಯಗಳನ್ನು ನಾವು ಸುಮಾರು 11% ತೇವಾಂಶದವರೆಗೆ ಒಣಗಿಸ್ಬೇಕು, ದ್ವಿದಳ ಧಾನ್ಯಗಳ ತೇವಾಂಶ ಸುಮಾರು 9%, ಆಮೇಲೆ ಎಣ್ಣೆ ಕಾಳುಗಳ ಒಂದು ತೇವಾಂಶವನ್ನು ಸುಮಾರು 8%. ಹೀಗೆ ಈ ಒಂದು ತೇವಾಂಶವನ್ನ ರಹಿತವಾಗಿ ಒಣಗಿಸಿ ಇಡುವುದರಿಂದ ಏನಾಗುತ್ತೆ, ನಮ್ಗೆ ಬಹಳ ದಿವಸದವರೆಗೆ ಅವು ಕೆಡದೇನೆ ನಮ್ಗೆ ಸುರಕ್ಷಿತವಾಗಿರ್ತವೆ. ಆಮೇಲೆ ಈಗ ಸರ್ವೇ ಸಾಮಾನ್ಯವಾಗಿ ಸ್ವಲ್ಪ ಉಷ್ಣಾಂಶದಲ್ಲಿ ಏರಿಳಿತ ಕಂಡು ಬರ್ತಾ ಇರುತ್ತಲ್ಲ, ರಾತ್ರಿ ಉಷ್ಣಾಂಶ ಕಡಿಮೆ ಆಗುತ್ತೆ, ಅದಕ್ಕಾಗಿ ನಾವೇನ್ ಮಾಡ್ಕೋ ಪ್ರಾಣಿ ಶೆಡ್ಗಳನ್ನ ಬೆಚ್ಚಗಿಡಬೇಕಾಗುತ್ತೆ, ಮತ್ತು ರಾತ್ರಿ ಸಮಯದಲ್ಲಿ ಶೀತ ಗಾಳಿಗಳಿಂದ ಅವು ಸರಿಯಾಗಿ ಇಡಬೇಕಾಗುತ್ತೆ. ನಮ್ಗೆ ಈಗ ಏನಪ್ಪಾ ಅಂತಂದ್ರೆ, ಮಾವು ಒಂದೇನಾಗುತ್ತೆ ಹೂ ಬಿಡುವ ಒಂದು ಹಂತದಲ್ಲಿದೆ. ಸೊ ಅದಕ್ಕಾಗಿ ನಾವ್ ಏನ್ ಮಾಡ್ಕೋ ಮ್ಯಾಂಗೋ ಸ್ಪೆಷಲ್ ಅಂತ ಹೇಳ್ತೇವೆ, ಅದು 5 gram ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಗಿಡಕ್ಕೆ ಸಿಂಪಡಿಸುವುದರಿಂದ ಈ ಮಾವಿನ ಇಳುವರಿಯಲ್ಲಿ ನಾವು ಗುಣಮಟ್ಟವನ್ನ ಹೆಚ್ಚಿಸಬಹುದು ಮತ್ತು ಇಳುವರಿಯನ್ನು ಸಹ ಹೆಚ್ಚಿಸಬಹುದು. ಆಮೇಲೆ ಮಾವಿನ ಬೆಳೆಯಲ್ಲಿ ಏನಾಗುತ್ತೆ, ಈಗ ಸ್ವಲ್ಪ ಮೋಡ ಕವಿದ ಅಥವಾ ತಣ್ಣನೆ ಗಾಳಿ ಇರುವುದರಿಂದ ಬೂದು ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕಾಗಿ 1 milliliter ಹೆಕ್ಸಾಕೋನಜಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪರಣೆಯನ್ನ ಮಾಡಬೇಕು. ಮತ್ತೆ ಜಿಗಿ ಹುಳು ಏನರ ಬಂತಪ್ಪ ಅಂತಂದ್ರೆ, ಅದೇ 1 milliliter ನ ಬುಫ್ರೋಫಿಸಿನ್ ಅಂತ ಇರುತ್ತೆ 20 EC ರೂಪದಲ್ಲಿ, ಅಥವಾ 1 milliliter ಅಸ್ಟಾಮಾಫ್ರೆಡ್, ಇಲ್ಲಪ್ಪ ಅಂತಂದ್ರೆ ವರ್ಟಿಸಿಲಿಯಂ ಲೆಕಾನೆ ಅಂತ ಸಿಗುತ್ತೆ. ಸೊ ಇದನ್ನಾದರೂ ತಾವು ಸಿಂಪರಣೆ ಮಾಡಿದ್ರೆ ಅದಕ್ಕೆ ಈ ಜಿಗಿ ಹುಳುವಿನ ಹತೋಟಿಯನ್ನು ನಾವು ಮಾಡಬಹುದು. ಹಾಗೇನೆ ಈಗ ನಾವು ಹಿಂಗಾರಿ ಜೋಳದಲ್ಲಿ ಆಲ್ರೆಡಿ ಕಟಾವಿನ ಹಂತದಲ್ಲಿದೆ, ಈ ಮುಂದಿನ ಒಂದು ವಾರದಲ್ಲಿ ನಮಗೆ ಯಾವುದು ಮಳೆ ಬರಲ್ಲ. ಸೊ ತಾವು ಈ ಕಟಾವಿನ ಕಾರ್ಯಕ್ರಮವನ್ನ ಮುಂದೂಡ್ಕೊಂಡು ಹೋಗ್ಬೋದು. ಆಮೇಲೆ ಸ್ವಲ್ಪ ಲೇಟ್ ಆಗಿ ಏನರ ಬಿತ್ತಿದ್ರೆ ಅಂದ್ರೆ ತೆನೆ ಬತ್ತುವ ಕಾಳು ಕಟ್ಟುವ ಒಂದು ಹಂತದಲ್ಲಿರುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ನೀರಿನ ಒಂದು ಅನುಕೂಲ ಇತ್ತಪ್ಪ ಅಂತಂದ್ರೆ ನೀರು ಕೊಡೋದು ತುಂಬಾ ಉತ್ತಮ ಅಂತ ಹೇಳ್ಬೋದು. ಆಮೇಲೆ ಇನ್ನೂ ಸ್ವಲ್ಪ ಏನು ಹೂ ಅಥವಾ ಕಾಳು ಕಟ್ಟುವ ಹಂತದಲ್ಲಿ ಬೆಂಕಿ ಹುಳುವಿನ ಒಂದು ಬಾಧೆ ಏನರ ಕಂಡು ಬಂತಪ್ಪ ಅಂತಂದ್ರೆ ತಾವು ಅದಕ್ಕೆ ಮೆಲಾಥಿಯನ್ನ ಸಿಂಪರಣೆ ಮಾಡ್ಬೇಕು, ಇಲ್ಲಂದ್ರೆ 2 gram ಕಾರ್ಬರ್ ಇಲ್ಲ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ತೆನೆಗಳು ಹೊರಬಂದಾಗ ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ, ಮತ್ತೆ ಒಂದು 4-5 ದಿವಸ ನಂತರ ಇನ್ನೊಂದು ಸಿಂಪರಣೆ ಮಾಡಿದ್ರೆ ನಮಗೆ ಉತ್ತಮ ಇಳುವರಿ ಬರಲು ಸಾಧ್ಯ ಆಗುತ್ತೆ. ಆಮೇಲೆ ಭತ್ತ ನಾವು ನಾಟಿ ಮಾಡಿ ಸುಮಾರು 3 ಅಥವಾ 4-5 ವಾರ ಆಗಿದಾವೆ. ಸೊ ಈ ಒಂದು ತೆನೆ ಬರುವ ಹಂತದಲ್ಲಿ ನಾವು ಏನ್ ಹೇಳ್ತೀವಿ ಅಂದ್ರೆ, ಎಕರೆಗೆ 10 kg ಸಾರಜನಕವನ್ನ ನಾವು ಮೇಲೆ ಗೊಬ್ಬರವಾಗಿ ಕೊಡ್ಬೇಕಾಗತ್ತೆ. ಆಮೇಲೆ ಮುಂಚಿತವಾಗಿ ಬಿತ್ತಿದ ಕಡಲೆ ಈಗ ಆಲ್ರೆಡಿ ಕಟಾವಿನ ಹಂತದಲ್ಲಿದೆ, ಯಾವುದೇ ಮಳೆ ಬರುವ ಸಾಧ್ಯತೆ ಇಲ್ಲದಿರುವುದರಿಂದ ತಾವು ಈ ಕಡಲೆಯ ಒಂದು ಕಟಾವಿನ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಲೇಟ್ ಆಗಿ ಏನರ ಬಿತ್ತಿದ ಕಡಲೆ ಈಗ ಆಲ್ರೆಡಿ ಆ ಒಂದು ಕಡಲೆಯಲ್ಲಿ ಹೆಲಿಕೋರ್ಪ ಅಥವಾ ಸ್ಪೋಡಾಪ್ಟರ ಕೀಡೆ ಬರುವ ಒಂದು ಸಾಧ್ಯತೆಗಳಿರ್ತವೆ. ಸೊ ಅದಕ್ಕಾಗಿ ಅದರ ಹತೋಟಿಗಾಗಿ ನಾವು 0.15 milliliter ಕ್ಲೋರಾಂಟ್ರಿನಿಪ್ರೋಲ್ ಅನ್ನ ನಾವು ಸಿಂಪರಣೆ ಮಾಡ್ಬೇಕಾಗತ್ತೆ. ಇನ್ನು ನಾವು ಈ ಒಂದು ಹೂವಾಡುವ ಹಂತದಲ್ಲಿ ತಪ್ಪ ಅಂತಂದ್ರೆ, ಈ ಕಡಲೆಯಲ್ಲಿ ನಾವು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 gram ಚಿಕ್ಪಿ ಮ್ಯಾಜಿಕ್ ಅಥವಾ 20 gram ಯೂರಿಯಾ. ಈ ಚಿಕ್ಪಿ ಮ್ಯಾಜಿಕ್ ಇಲ್ಲಪ್ಪ ಅಂತಂದ್ರೆ ಯೂರಿಯಾನ ಸಿಂಪರಣೆ ಮಾಡ್ಬೇಕು. ಅದೆಷ್ಟಂತಂದ್ರೆ 20 gram ಯೂರಿಯಾ ಮತ್ತು 1 milliliter ಟ್ರೈಕಾಂಟನಾಲ್, ಈ ಎರಡರ ಮಿಶ್ರಣವನ್ನು ನಾವು ಸಿಂಪರಣೆ ಮಾಡ್ಬೇಕಾಗತ್ತೆ, ಮಾಡಿದ್ರೆ ಹೆಚ್ಚಿನ ಇಳುವರಿ ಪಡಿಬಹುದು. ಇದೇ ಸೇಮ್ ಸಿಂಪರಣೆ ಚಿಕ್ಪಿ ಮ್ಯಾಜಿಕ್ ಅಥವಾ ಈ ಯೂರಿಯಾ ಮಿಶ್ರಣದ ಸಿಂಪರಣೆ, ಅದು ಆರಾಮ್ ಮಾಡ್ಬೇಕು, ಇಲ್ಲಾಂದ್ರೆ ಇದು ಅದನ್ನ ಮಾಡ್ಬೇಕು. ಸೊ ಈ ಸಿಂಪರಣೆಯನ್ನ ಮತ್ತೆ ನಾವು 15 ದಿವಸಗಳ ನಂತರ ಇನ್ನೊಂದ್ಸಲ ಮಾಡಿದ್ರೆ ನಮಗೆ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಗುತ್ತೆ. ಆಮೇಲೆ ತೊಗರಿ ಎಲ್ಲ ರಾಶಿ ಆಗಿದೆ. ಸೊ ಆ ಹೊಲದಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ಮಾಗಿ ಉಳಿಮೆಯನ್ನ ಕೈಗೊಳ್ಬೇಕಾಗುತ್ತೆ. ಬೇಸಿಗೆಯಲ್ಲಿ ಏನಾಗುತ್ತೆ, ಅಲ್ಲೇನಾದ್ರೂ ಕೀಟಗಳ ಒಂದು ಇತ್ತಪ್ಪ ಅಂತಂದ್ರೆ ನಾವು ಮಾಗಿ ಉಳಿಮೆ ಮಾಡುವುದರಿಂದ ಅದು ಬಿಸಿಲಿಗೆ ಒಂದು ನಾವು ಸಹಾಯಿಸಬಹುದು. ಆಮೇಲೆ ಹತ್ತಿ ಬೆಳೆಯನ್ನು ಸಹ ಅದೇ ರೀತಿ ನಾವು ಮಾಗಿ ಉಳಿಮೆಯನ್ನ ಕೈಗೊಳ್ಬೇಕು. ಆಮೇಲೆ ಅಲ್ಲಿ ಏನರ ಕಸ ಇದ್ದಿದ್ದನ್ನ ನಾವು ಸುಡದೇನೆ ಅದು ವರ್ಮಿ ಕಾಂಪೋಸ್ಟ್ ಅಥವಾ ಗೊಬ್ಬರ ತಯಾರಲು ಉಪಯೋಗಿಸ್ಬೇಕಾಗತ್ತೆ. ಆಮೇಲೆ ಈಗ ಸೂರ್ಯಕಾಂತಿಯಲ್ಲಿ ಏನಾಗುತ್ತೆ, ಅಲ್ಟರ್ನೇರಿ ಅಂಗಮಾರಿ ರೋಗ ಈ ತರ ಏನ ಬಂತಂದ್ರೆ ಅದಕ್ಕೆ 2 gram ಮ್ಯಾಂಕೋಜಬ್ ಅಥವಾ 1 milliliter ಹೆಕ್ಸಾಕೋನಜಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡ್ಬೇಕಾಗತ್ತೆ. ಆಮೇಲೆ ಮೆಣಸಿನಕಾಯಿಯಲ್ಲಿ ಒಂದು ಏನಾಗುತ್ತೆ, ಬೆಳೆಯು ಕಟಾವಿನ ಹಂತದಲ್ಲಿ ಇತ್ತಂತಂದ್ರೆ ಅದಕ್ಕೆ ಮಳೆ ಅವಕಾಶ ಕಡಿಮೆ ಇರುತ್ತೆ. ಸೊ ಅದಕ್ಕಾಗಿ ನಾವು ಏನಾದ್ರು ನಾವು ಕಟಾವು ಹಂತ ಮಾಡಬಹುದು. ಇಲ್ಲಪ್ಪ ಹೂವಾಡುವ ಹಂತದಲ್ಲಿ ತಂದ್ರೆ ತಾವು ಸಂರಕ್ಷಿತ ನೀರವನ್ನ ಕೊಡ್ಬೇಕಾಗತ್ತೆ. ಮತ್ತು ಈಗ ದನ ಮತ್ತು ಕುರಿಗಳಾಗಲೇ ಈ ಒಂದು ಸ್ವಲ್ಪ ಉಷ್ಣಾಂಶದಲ್ಲಿ ಕಡಿಮೆ ಆಗುವುದರಿಂದ ಅವನ್ನ ಸುರಕ್ಷಿತವಾದ ಒಂದು ಸ್ಥಳಗಳಲ್ಲಿ ಕಟ್ಟಬೇಕು ಮತ್ತು ಅದರ ಶೆಡ್ ಅನ್ನ ನಾವು ಕವರ್ ಮಾಡಬೇಕಾಗತ್ತೆ. ಈಗನೇ ರೈತ ಬಂದವರೇ